ಆಕಾಶವಾಣಿ ಬೆಂಗಳೂರು, ಸಮಯ 6:51.04. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತೊಗರಿ ಬೆಳೆ ಅನುಭವ, ಈ ಕುರಿತು ಶ್ರೀ ಸೋಮಣ್ಣ ಗೋನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಶಾಂತಪ್ಪ ದುದ್ದರ್ಗಾವಿ ಅವರಿಂದ. ಆನಂತರದಲ್ಲಿ ರೈತರಿಗೆ ಸಲಹೆ, ಆನಂತರದಲ್ಲಿ ಕೇಳಿ ರೈತ ಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ. ರೈತ ಮಿತ್ರರೇ, ಹಾಗಾದರೆ ಕೇಳಿ ತೊಗರಿ ಬೆಳೆ ಅನುಭವ ಕುರಿತು ಶ್ರೀ ಸೋಮಣ್ಣ ಗೋನಾಳ್ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತೊಗರಿ ಬೆಳೆ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ಸೋಮಣ್ಣ ಗೋನಾಳ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಸೋಮಣ್ಣರೇ. ನಮಸ್ತೆ ಸರ್. ಸೋಮಣ್ಣರೇ, ನಿಮ್ಮ ಊರು ಚಿಲಕಮುಖಿ ಸರ್? ಚಿಲಕಮುಖಿ. ಕೊಪ್ಪಳದಿಂದ ಎಷ್ಟು ದೂರ ಆಗುತ್ತೆ? ಕೊಪ್ಪಳದಿಂದ 22 ಕಿಲೋಮೀಟರ್ ಆಗುತ್ತೆ ಸರ್. ಮೂಲತಃ ಕೃಷಿಕರ? ಹೌದು ಸರ್, ಮೂಲತಃ ಕೃಷಿಕರ ಸರ್. ನಮ್ಮ ಅಜ್ಜ, ನಮ್ಮ ಅಪ್ಪ, ನಾವು ಕೃಷಿಕರ ಸರ್. ಬೇರೆ ಏನಾದ್ರು? ಬೇರೆ ಏನಿಲ್ಲ ಸರ್. ಕೃಷಿ ವ್ಯವಸಾಯ ತರ ಯಾವುದೇ ಆರ್ಥಿಕ ಚಟುವಟಿಕೆಗಳು ಇಲ್ಲ? ಆರ್ಥಿಕ ಚಟುವಟಿಕೆ ಸರ್ ಬೇರೆ ಎಮ್ಮಿ ಮಾಡಿದ್ವಿ ಸರ್. ಹೈನುಗಾರಿಕೆ? ಹೈನುಗಾರಿಕೆ ಒಳಗ ಅಂದ್ರೆ ಸರ್ ಮಾರಾಟಕ್ಕೆ ಮಾಡಿದ್ದಿಲ್ಲ ಸರ್. ಮನೆ ಪೂರ್ತಿ ಎಲ್ಲ ಆಕಳ ಎಮ್ಮಿ, ಯಾಕಂದ್ರೆ ಹೊಲ ಇರೋದಕ್ಕೆ ಒಟ್ಟು ಮೇವು ಸಿಗುತ್ತಲ್ಲ ಸರ್, ಅದು ವೇಸ್ಟ್ ಆಗ್ಬಾರ್ದು ಅಂತೇಳಿ ನಾವು ಸ್ವಂತ 4-5-6 ಎಮ್ಮಿಗಳು ಇದ್ವು ಸರ್. ಈಗ ಪ್ರೆಸೆಂಟ್ ಆಗಿಲ್ಲ ಸರ್ ಅವು. ಮೊದ್ಲೆಲ್ಲ ಮಾಡಿನಿ ಸರ್, ನಾನು ಎಮ್ಮಿ ಕಾದೀನಿ, ಮೇಲೆ ಎತ್ತ ಕಾದೀನಿ, ಆಕಳ ಕಾದೀನಿ, ಎಲ್ಲ ಮಾಡಿನಿ. ನಿಮ್ಮ ಭೂಮಿ ಗುಣಮಟ್ಟ ಎಂಥದ್ದು ಅಂದ್ರೆ? ಬೇರೆ ಭೂಮಿ ಸರ್, ಉಸುಗು ಮಿಶ್ರಿತ ಕೆಂಪು ಭೂಮಿ ಸರ್. ಯಾವ ಬೆಳೆಗಳು ಸೂಕ್ತ ಅದಕ್ಕೆ ಸರ್? ಅದಕ್ಕೆ ಮೆಕ್ಕೆಜೋಳ ಬೆಳೆ ಸೂಕ್ತಕ್ಕದ ಸರ್, ನವಣಿ ಬೆಳೆ ಸೂಕ್ತಕ್ಕದ ಸರ್, ಸಜ್ಜೆ ಬೆಳೆ ಸೂಕ್ತಕ್ಕದ ಸರ್. ಹೆಚ್ಚಾಗಿ ಯಾವ್ದು ಬೆಳಿತಿದ್ರಿ? ಹೆಚ್ಚಾಗಿ ಸರ್ ಈಗ ಮೆಕ್ಕೆಜೋಳ, ಆಮೇಲೆ ಸಜ್ಜಿ. ಇತ್ತಿತ್ತಲಾಗಿ ನಾನು ಏನ್ ಮಾಡೀನಿ ಸರ್, ತೊಗರಿ ಬೆಳೆಕತ್ತೀನಿ ಸರ್. ನಮ್ಮ ಅಪ್ಪಾರು ನಮ್ಮ ಅವರು ಏನ್ ಮಾಡ್ತಿದ್ರು, ಭೋಗಾಪುರ ಜೋಳ ಅಂತ ಬೆಳಿತಿದ್ರು ಸರ್. ಭೋಗಾಪುರ ಜೋಳ ಅಂದ್ರೆ 6.5 ಫೂಟ್ ಹೈಟ್ ಆಗತ್ತೆ ಸರ್. 6 ತಿಂಗಳ ಕ್ರಾಪ್ ಸರ್ ಅದು. 6 ತಿಂಗಳವರೆಗೆ ಕಟಾವಿ ಬರ್ತಾ ಇರಲಿಲ್ಲ ಸರ್ ಅದು. ನಾನು ನೋಡಿದ್ ಸರ್, ಸುಮಾರು 22 ಚೀಲ ತನ ಜೋಳ ಬೆಳೆದಿದ್ ಸರ್ ನಮ್ಮ ಅಪ್ಪ. ಭೋಗಾಪುರ ಜೋಳ ಹಾಗ್ಯಾಕ ಜೋಳ ಹಾಕ್ತಿದ್ವಿ ಸರ್ ನಾವು. ಆತರ ಜೋಳ ಬೆಳೆದ್ರು ಸರ್. ಚೆನ್ನಾಗಿ ಮಳೆ ಹಾಕಿದ್ವಿ ಸರ್ ಅವಾಗ. ಜೂನ್ ಲಿಂದ ನವೆಂಬರ್ ಡಿಸೆಂಬರ್ ವರೆಗೂ ಮಳೆ ಹಾಕಿದ್ವಿ ಸರ್. ಹಂಗಾಗಿ ಭೋಗಾಪುರ ಜೋಳ ಚೆನ್ನಾಗಿ ಬೆಳಿತಿದ್ ಸರ್ ನಮ್ಮ ಅಪ್ಪ. ಆಮೇಲೆ ಭತ್ತ ಬೆಳಿತಿದ್ನಿ ಸರ್, ಗದ್ದೆ ಐತ್ ಸರ್. ಗದ್ದೆ ಐತ್ ಸರ್, ಈಗಾದ್ರೆ 1 ಎಕರೆ ನಮ್ದು. ಅದ್ರೊಳಗೆ ಕೂರ್ಗಿ ಭತ್ತ ಬೆಳಿತಿದ್ನಿ ಸರ್. ಅದು ದೊಡ್ಡ ಪ್ರಮಾಣದಾಗ ಹೈಟ್ ಬರೋದ್ ಸರ್. ಅದು ಸುಮಾರು 5-6 ಫೂಟ್ ಹೈಟ್ ಬರೋದ್ ಸರ್ ಭತ್ತ. ಅದು ಈಗ ಭತ್ತನ ಅದು ಈಗ ಇಲ್ ಸರ್, ಅದು ಹಾಕದ ಬಿಟ್ರ ಸರ್. ಅದ ಕೃಷಿ ಇದೊಳಗೆ ಇರ್ಬೋದು ಸರ್ ಬೀಜ, ಅದ್ರ ನಾವು ತಂದಿಲ್ಲ ಸರ್. ಒಳ್ಳೆ ಅದನ್ನ ವೆರೈಟಿ ಬೀಜ ಹಾಕಿಲ್ಲ ಸರ್ ವಾಪಸ್. ಮಳೆನು ಕಡಿಮೆ ಆಗ್ಬಿಟ್ಟವಲ್ಲ ಸರ್, ಹಂಗಾಗಿ ಭತ್ತನ ಬಿತ್ತದ್ ಬಿಟ್ಬಿಟ್ಟಿವಿ ಸರ್. ಈಗ ತೊಗರಿ ನೀವು ಹೆಚ್ಚಾಗಿ ಬೆಳೀತಾರೆ, ನಿಮ್ಮ ಭಾಗದಲ್ಲೆಲ್ಲ ತೊಗರಿ ಬೆಳೆಗಾರ ಜಾಸ್ತಿ ಇದಾರ? ಹೇಗೆ ತೊಗರಿ ಬೆಳೆಗಾರರು ಅದಾರ ಸರ್, 50-60% ತೊಗರಿ ಬೆಳೆಗಾರರು ಅದಾರ ಸರ್. ನಾನು 4-5 ವರ್ಷದಿಂದ ಬೆಳೆಯಕ್ಕೆ ತೆಗಲಿದೆ ಸರ್. ಈಗ ನಾನು ಸ್ವಲ್ಪ ತೊಗರಿ ಬೆಳೆಯಲ್ಲಿ ಆರ್ಥಿಕವಾಗಿ ಸ್ವಲ್ಪ ಜಾಸ್ತಿ ಒಂದು ಲಾಭ ನೋಡ್ಕೊಂಡು ಸರ್, ನಾನು ನೋಡಿ ಸುಮಾರು ಜನ ಒಂದಿಷ್ಟು ಜಾಸ್ತಿ ಈಗ 3 ವರ್ಷದಿಂದ ಒಂದು ಕಡಿಮೆ ಅಂದ್ರೆ 10-20 ರೈತರು ನಾನು ನೋಡಿ ಈಗ ಬೆಳೆಯಕತ್ತಾರ ಸರ್. ಯಾಕೆ ನೀವು ತೊಗರಿ ಬೆಳೆಯೋದಕ್ಕೆ ಮುಂದಾದ್ರಿ ಸರ್? ಅದೇ ತೊಗರಿ ಬೆಳೆಗೆ ಸರ್ ಸ್ವಲ್ಪ ಲೇಬರ್ ಏನು ಕಳೆ ತೆಗಿಯಕ್ಕೆ ಆಮೇಲೆ ಕುಂಟಿ ಹೊಡೆಯಕ್ಕೆ ಆಮೇಲೆ ಈಗೆಲ್ಲ ಸ್ವಲ್ಪ ಕಡಿಮೆ ಕೂಲಿ ಕಾರ್ಮಿಕರ ಕೊರತೆ ಆದಾಗ ಅದು ಏನಾಗುತ್ತೆ ಸ್ವಲ್ಪ ಹೆಚ್ಚು ಕೂಲಿ ಆಶ್ರಯಿಸ್ಕೊಂಡಿಲ್ಲ ಸರ್. ಮೆಕ್ಕೆಜೋಳ ಸಜ್ಜಿ ಆಮೇಲೆ ನವಣಿ ಏನೈತಲ್ಲ ಸರ್ ಅದು ಜಾಸ್ತಿ ಬೇಕು ಸರ್ ಕೂಲಿಯರ್. ಅದಕ್ಕೆ ಕೂಲಿಯರ್ ಅಂದ್ರೆ ಒಂದ್ಸರ್ತಿ ಕಳೆ ತೆಗೆದ್ರೆ ಮತ್ತೆ ನೆಕ್ಸ್ಟ್ ಸರ್ತಿ ಗೊಬ್ಬರ ಹಾಕಬೇಕು ಸರ್, ಮತ್ತೆ ನೆಕ್ಸ್ಟ್ ಸರ್ತಿ ಮತ್ತೆ ಕಳೆ ಬರುತ್ತೆ ಸರ್, ಮತ್ತೆ 2 ವಾರದಾಗ ಮತ್ತೆ ಕಳೆ ತೆಗೆಯಬೇಕು ಸರ್, ಮತ್ತೆ ನೆಕ್ಸ್ಟ್ ಸರ್ತಿ ಮತ್ತೆ ಗೊಬ್ಬರ ಹಾಕಕ್ಕೆ ಆಮೇಲೆ ಗಡ್ಡೆ ಕುಂಟಿ ಹೊಡೆಯಕ್ ಬೇಕಾಗತ್ ಸರ್. ಹಂಗಾಗಿ ಜಾಸ್ತಿ ಆಳು ತಗೊಂತೈತ್ ಸರ್ ಅದು ಕೂಲಿ ಆಳನ. ಮೆಕ್ಕೆಜೋಳ ಸಜ್ಜಿ ನವಣಿ ಅದ ಸ್ವಲ್ಪ ಜಾಸ್ತಿ ಲೇಬರ್ ಖರ್ಚು ಜಾಸ್ತಿ ಬರಕತ್ತಿ ಸರ್ ಅದ. ಹಂಗಾಗಿ ನಾನು ತೊಗರಿ ಬೆಳೆಗೆ ಬಂದ್ ಸರ್ ನಾನು. ಈಗ ತೊಗರಿ ಬೆಳೆಯ ಬೆಳೀಲಿಕ್ಕೆ ಮೊದಲು ಭೂಮಿಯ ಸಿದ್ಧತೆ, ಅದಕ್ಕೆ ಭೂಮಿಗೆ ಕೊಡಬೇಕಾಗಿರ್ತಕ್ಕಂಥ ಗೊಬ್ಬರಗಳು ಏನೇನು ಮಾಡ್ತೀರಾ, ಹೇಗೆ ಮಾಡ್ತೀರಿ? ಸ್ವಲ್ಪ ಮಟ್ಟಿಗೆ ಈಗ ನೋಡಿ ಸರ್, ಈಗ ಮೇ ಜೂನ್ನಾಗ ಸರ್ ಭೂಮಿ ಅದ ಮಾಡ್ಕೊಂತೀನಿ ಸರ್. ಭೂಮಿ ಅದ ಮಾಡ್ಕೊಂಡು ಸರ್ ಸ್ವಲ್ಪ ತಿಪ್ಪಿ ಗೊಬ್ಬರ ಸಿಕ್ಕರೆ ಕೊಂಡು ಹಾಕ್ತೀನಿ ಸರ್. ಸಿಗ್ಲಿಲ್ಲ ಅಂತಂದ್ರೆ ಹಂಗೇನು ಗೊಬ್ಬರ ಮತ್ತೆ ಸರ್ಕಾರಿ ಗೊಬ್ಬರ ಬೇಕಾದ್ರೆ ಸ್ವಲ್ಪ ಬಳಸ್ತೀನಿ ಸರ್, ಬೀಜ ಹಾಕೋದ್ನೇ ಡಿ ಎಪಿನ. ಅದು ಬಿಟ್ಟು ಇನ್ನು ಮತ್ತೇನು ನಾನು ಜಾಸ್ತಿ ಗೊಬ್ಬರ ಬಳಸಂಗಿಲ್ಲ ಸರ್. ಸರ್ ಇದೆ ಯಾಕಂದ್ರೆ ಭೂಮಿ ಅದ ಮಾಡ್ಕೋಬೇಕಂತಂದ್ರೆ ಸರ್ ಸ್ವಲ್ಪ ಮುಂಗಾರಿ ಒಳಗೆ ಮಳೆ ಆಗ್ಬೇಕು ಸರ್. ಅದು ಮುಂಗಾರಿ ಒಳಗೆ ಒಂದು ಸ್ವಲ್ಪ ಚೆನ್ನಾಗಿ ಮಳೆ ಆತಂತಂದ್ರೆ ನೇಗಿಲು ಹೊಡಿಸಿ ರೆಡಿ ಮಾಡ್ಕೊಂತೀನಿ ಸರ್. ಈ ವರ್ಷ ಆಗೈತೆ ಸರ್ ಮಳೆ, ಹಂಗಾಗಿ ನೇಗಿಲು ಹೊಡಿಸಿ ರೆಡಿ ಮಾಡ್ಕೊಂಡಿನಿ ಸರ್. ಏಪ್ರಿಲ್ದಾಗ ಮಳೆ ಆಗ್ ಸರ್. ಇದು ಮುಂಗಾರಿಗೆ ಸೂಕ್ತನಾ ಹಿಂಗಾರಿಗೆ? ಮುಂಗಾರಿಗೆ ಸೂಕ್ತ ಸರ್. ಇದೆ ಅಂದ್ರೆ ಮಳೆ ಆಶ್ರಿತ ಕ್ರಾಪ್ ಅಲ್ಲ ಸರ್, ಮಳೆ ಆಶ್ರಿತ ಬೆಳೆ ಆಗಿರಕ್ಕಿದ್ದ ಆ ಉದ್ದೇಶಕ್ಕೆ ಇದು ಮುಂಗಾರು ಸೂಕ್ತ ಸರ್. ತೋಟಗಾರಿಕೆ ಆದ್ರನ ಇದನ್ನ ಮುಂಗಾರಿಗೆ ಹಾಕ್ಬೇಕು ಸರ್, ಇದನ್ನ ನೀರಾವರಿಗೆ ಆದ್ರನ್ನ ಮುಂಗಾರಿಗೆ ಹಾಕ್ಬೇಕಾಗತ್ ಸರ್. ಒಂದು ಎಕರೆಗೆ ಎಷ್ಟು ಬೀಜ ಬಿತ್ತನೆ ಮಾಡ್ಬೇಕಾಗ್ತದೆ? ಕೈಲಿ ಊರಿಸಿದ್ರು ಸರ್ 1 ಕೆಜಿ ಹೋಗತ್ ಸರ್ ಒಂದ್ ಎಕರೆಗೆ 1 ಕೆಜಿ. ಯಾಕಂದ್ರೆ 6.5 ಫುಟ್ ಬೀಜ ಬಿಡ್ಬೇಕಾಗತ್ ಸರ್. ಇನ್ನು 6.5 ಫುಟ್ ಬೀಜ ಬಿಡೋದ್ರಿಂದ ಅದ ಜಾಸ್ತಿ ಬೀಜ ವೇಸ್ಟ್ ಆಗಲ್ಲ ಸರ್. 1.5 ಫುಟ್ ಒಂದು ಬೀಜ ಇಡ್ತು ಸರ್, 1 ಫುಟ್ ಒಂದು ಇಟ್ಟರೆ ನಡೀತೈತ್ ಸರ್. 1 ಫುಟ್ ಒಂದು ಬೀಜ ಇಟ್ಟು 6.5 ಫುಟ್ ಬೀದಿ ಬಿಟ್ಟಾಗ ಅದು 1 ಎಕರೆಗೆ 1 ಕೆಜಿ ಹೋಗುತ್ತೆ ಸರ್, ಜಾಸ್ತಿ ಹೋಗಂಗಿಲ್ಲ ಸರ್. ಮಿಶ್ರ ಬೆಳೆಯಾಗಿ ಏನ್ ಬೆಳಿತಾರೆ ಇದರಲ್ಲಿ? ಮಿಶ್ರ ಬೆಳೆಯಾಗಿ ಬೆಳೆಯಕ್ಕೆ ಚಾನ್ಸ್ ಇಲ್ಲ ಸರ್ ಇದ್ರೊಳಗೆ. ಯಾಕಂದ್ರೆ ಅದು ತೊಗರಿಗೆ ತೊಂದರೆ ಆಗತ್ ಸರ್ ತೊಗರಿ ಬೆಳೆಗೆ ಅದು ಹ್ಞೂ ಸರ್. ಆಮೇಲೆ ಈಗ 6.5 ಫುಟ್ ಬೀದಿ ಬಿಟ್ಟಿವಿ ಅಂತೇಳಿ ನಡಕ ಏನಾರ ಮಿಶ್ರ ಬೆಳೆ ಬೇರೆ ಏನಾರು ಹಾಕಕ್ ಹೋದ್ರೆ ಸರ್ ಮತ್ತೆ ಅದು ಕುಂಟಿ ಹೊಡಿಯಕ್ಕೆ ಅನುಕೂಲ ಆಗಂಗಿಲ್ಲ ಸರ್. ಕುಂಟಿ ಹೊಡಿಯಕ್ಕೆ ಅನುಕೂಲ ಆಗಂಗಿಲ್ಲ ಸರ್. ಹಂಗಾಗಿ ಮತ್ತೆ ನಡಕ ಟ್ರ್ಯಾಕ್ಟರ್ ಹೊಯ್ಟ್ರೆ ನಡಕ ಏನಾರು ಮಿಶ್ರ ಬೆಳೆ ಬೆಳೆದ್ರು ವೇಸ್ಟ್ ಸರ್, ಎಲ್ಲ ಮತ್ತೆ ಕುಂಟಿಗೆ ಹೋಗ್ಬಿಡ್ತದೆ ಸರ್. ಆ ಉದ್ದೇಶಕ್ಕೆ ನಾನು ಏನ್ ಮಾಡಿನ ಸರ್, ಈಗ 3 ಎಕರೆಕನ್ನ ತೊಗರಿ ಬೆಳೆಯಕತ್ತೀನಿ ಸರ್. ಜಾಸ್ತಿ ನೀವು ಮುಖ್ಯವಾಗಿ ಮಳೆಯಾಶ್ರಯದಲ್ಲಿನೇ ಬೆಳೀತಾ ಇದ್ರಿ? ಹೌದೌದು ಸರ್. ಈ ತೊಗರಿ ಬೆಳೆಯಲ್ಲಿ ಏನ್ ಸಮಸ್ಯೆಗಳು? ತೊಗರಿ ಬೆಳೆಯಲ್ಲಿ ಸರ್ ಕೀಡಿ ಸಮಸ್ಯೆ ಬರ್ತದೆ ಸರ್. ಹೂ ಕಟ್ಟ ಹಂತದಲ್ಲಿ ಮಗ್ಗಿ ಮತ್ತೆ ಹೂ ಕಟ್ಟ ಹಂತದಲ್ಲಿ ಕೀಡಿ ಸಮಸ್ಯೆ ಬರ್ತದೆ ಸರ್. ಕೀಡಿ ಬಿತ್ತಂತಂದ್ರೆ ಸರ್ ಬಹಳ ಎಲ್ಲ ಒಳಗೆ ಎಲ್ಲ ತಿಂದು ಹಾಳು ಮಾಡಿಬಿಡುತ್ತೆ ಸರ್. ಕಾಳು ಏನು ಉಳಿಯಂಗಿಲ್ಲ ಸರ್, ಎಲ್ಲ ಬಾಧ ಆಗ್ಬಿಡುತ್ತೆ ಸರ್. ರಾಶಿ ಮಾಡೋತ್ನ ಬರೀ ಕೀಡಿ ತಿಂದು ಎಲ್ಲ ಜೊಳ್ಳು ಬಂದ್ಬಿಡುತ್ತೆ ಸರ್. ಅಂದ್ರೆ ಕಂಡ್ರಿ ಅಂತ ಸರ್, ನಾವು ಕಂಡ್ರಿ ಬಂದ್ಬಿಡ್ತು ಸರ್, ಎಲ್ಲ ಕಂಡ್ರಿ ಬಂದ್ಬಿಡ್ತಾ ನೀರ್ಗೆ ಹಾಕ್ಬಿಟ್ರೆ ಎಲ್ಲ ತೇಲಿ ಹೋಗ್ಬಿಡ್ತದೆ ಸರ್. ಆ ತರ ಹಾಕತ್ ಸರ್. ಆ ಉದ್ದೇಶಕ್ಕೆ ಏನ್ ಮಾಡ್ಬೇಕು ಸರ್, ಸ್ವಲ್ಪ ಔಷಧ ಸ್ಪ್ರೇ ತಗೋಬೇಕಾಗತ್ ಸರ್. ಔಷಧ ಔಷಧ ಒಂದು ಮಗ್ಗಿ ಕಟ್ಟ ಹೂ ಕಟ್ಟ ಅಂತದಲ್ಲಿ ಔಷಧ ಸ್ಪ್ರೇ ತಗೋಬೇಕು ಸರ್. ಸರಿ ಔಷಧ ಸ್ಪ್ರೇ ತಗೊಂಡ್ರಿ ಸರ್, ಸ್ವಲ್ಪ ಕೀಡಿ ಆವಳಿ ಕಡಿಮೆ ಆಗತ್ ಸರ್. ಕೀಡಿ ಆವಳಿ ಕಡಿಮೆ ಮಾಡ್ಕೊಂಡು ಅಂತ ಅಂದ್ರೆ ಸರ್ ಕಾಯಿ ಕಟ್ಟಿ ಬೀಜ ಕಟ್ಟಿ ಎಲ್ಲ ಚೆನ್ನಾಗಿ ಬರ್ತದೆ ಸರ್ ಬೆಳೆ. ಸೊ ಅಷ್ಟನ್ನ ಮ್ಯಾನೇಜ್ ಮಾಡಿದ್ರೆ ಸಾಕು? ಮ್ಯಾನೇಜ್ ಮಾಡ್ಬೇಕು ಸರ್. ಯಾಕಂದ್ರೆ ಕಡಿಮೆ ಅಂದ್ರೆ ಸರ್ ಒಂದು 4-5 ಸಲ ವಾರಕ್ಕೊಮ್ಮೆ ಸ್ಪ್ರೇ ತಗೋಬೇಕು ಸರ್. ಕಾಳು ಕಟ್ಟಿದ ಮೇಲೆ ಸಮಸ್ಯೆಗಳಿದಾವ? ಕಾಳು ಕಟ್ಟಿದ ಮೇಲೆ ಏನ್ ಸಮಸ್ಯೆ ಇಲ್ಲ ಸರ್. ಸ್ವಲ್ಪ ಮಳೆ ಚೆನ್ನಾಗಿ ಹೊಡೆದ್ಬಿಡ್ತೆ ಅಂದ್ರೆ ಸರ್ ಏನ್ ತೊಂದ್ರೆ ಇಲ್ಲ ಸರ್. ಕಾಳು ಕಟ್ಟಿದ ಮೇಲೆ ನಮ್ಮ ಮಳೆ ಒಂದೇ ಸರ್ತಿ ಆದ್ರೆ ಸಾಕು ಸರ್. ಮತ್ತೆ ಮುಂದೆ 1 ತಿಂಗಳದಾಗ ಹಾರ್ವೆಸ್ಟಿಂಗ್ ಬಂದ್ಬಿಡುತ್ತೆ ಸರ್, ಕಟಾವಿಗೆ ಬಂದ್ಬಿಡುತ್ತೆ ಸರ್. 1 ಎಕರೆ ತೊಗರಿ ಬೆಳೆ ಬೆಳಿಬೇಕು ಅನ್ನೋದಾದ್ರೆ ಹ್ಞೂ ಸರ್ ಎಷ್ಟು ಖರ್ಚು ಬರ್ತದೆ ಸರ್? ಈಗ ಗೊಬ್ಬರ ಒಂದ್ ಸರ್ತಿ ಕೊಡ್ತು ಸರ್, ಆಮೇಲೆ ಒಂದು 2 ಸರ್ತಿ ಕಳೆ ಖರ್ಚು ಬರ್ತು ಸರ್, ಆಮೇಲೆ ಒಂದಿಷ್ಟು ಟ್ರ್ಯಾಕ್ಟ್ರಿ ಕುಂಟಿ ಹೊಡೆಯಕ್ ಬರ್ತು ಸರ್. ಕಡಿಮೆ ಅಂದ್ರೆ 5-10 ಸಾವಿರ ಬರ್ತದೆ ಸರ್ 1 ಎಕರೆಗೆ ಎಲ್ಲ ಟೋಟಲಿ ಅಂದ್ರೆ ಸರ್. 5-10 ಸಾವಿರ ತನ ಬರ್ತ ಸರ್. ಮನೆಯವ್ರು ಮಾಡಿದ್ರೂ ಅಷ್ಟು ಬರ್ತದೆ ಸರ್. ಮನೆಯವ್ರು ಮಾಡಲಲ್ಲ ಮತ್ತೆ ಕೂಲಿಯವ್ರನ್ನ ಹಚ್ಚಿದ್ವಿ ಅಂದ್ರೆ ಜಾಸ್ತಿ ಬರುತ್ತೆ ಸರ್. ಇಳುವರಿ ಎಷ್ಟು ಬರುತ್ತೆ? ಇಳುವರಿ ಸರ್ ನಾನು 1 ಎಕರೆಗೆ 6.5 ಕ್ವಿಂಟಲ್ ಬೆಳೆದಿನಿ ಸರ್. ಆರೂವರೆ ಕ್ವಿಂಟಲ್ ರೇಟ್ ಹೆಂಗ್ ಸಿಗುತ್ತೆ ರೇಟ್ ಸರ್? ನನಗೆ 6,800 7,200 ತನ ಸಿಕ್ಕತ್ತೆ ಸರ್. ಕ್ವಿಂಟಲ್ಗೆ? ಕ್ವಿಂಟಲ್ ಸರ್ 7,200 ತನ ಸಿಕ್ಕತ್ತೆ. ಎಷ್ಟು ಕ್ವಿಂಟಲ್ ಬರ್ತದೆ ಅಂದ್ರಿ ಸರ್? ಒಂದ್ ಎಕರೆಗೆ 6.5 ಕ್ವಿಂಟಲ್ ನಾನೇ ಬೆಳೆದಿನಿ ಸರ್ ಮಳೆಗೆ. ಸುಮಾರು ಒಂದು 46,000 ಮೇಲೆ? ಹೌದು ಸರ್, 46,000 ಮೇಲೆ ಆತ್ ಸರ್. ಖರ್ಚು ಒಂದ್ 15,000 ತೆಗೆದ್ರ ಸರ್, ಅದ್ರೊಳಗೆ ಅಷ್ಟು ಉಳಿತೈತೆ ಸರ್. ಒಂದು ಎಷ್ಟು ತಿಂಗಳ ಬೆಳೆಯಿದ್ರು ಸರ್? 5 ತಿಂಗಳದ ಮೇಲೆ ಕಟಾವಿಗೆ ಬರ್ತದೆ ಸರ್. 5 ತಿಂಗಳ ಮೇಲೆ ಅಂದ್ರೆ ಸರ್ 150 ದಿನಗಳ ನಂತರ ಕಟಾವು ಮಾಡ್ಬೇಕು ಸರ್. 6 ತಿಂಗಳ ಬೇಕು ಸರ್ ರಾಶಿ ಮಾಡತ್ಲೆ. 6 ತಿಂಗಳ ಹೋಗ್ಬಿಡುತ್ತೆ ಸರ್ ರಾಶಿ ಮಾಡತ್ಲೆ. ಒಬ್ಬ ಸಣ್ಣ ರೈತರಿಗೂ ಒಂದು ತೊಗರಿ ಬೆಳೆಯನ್ನು ಬೆಳೆಯೋದಾದ್ರೆ 30-35,000 ರೂಪಾಯಿ ಲಾಭ ಸಿಕ್ಕೇ ಸಿಗ್ತದೆ ಸರ್? ಎಲ್ಲ ಖರ್ಚನ್ನೆಲ್ಲ ತೆಗೆದು ಖಂಡಿತವಾಗಿ ಸಿಗ್ತದೆ ಸರ್. ಈ ನಿಮಗೆ ಮಾರ್ಕೆಟಿಂಗ್ ಎಲ್ಲಿ? ಮಾರ್ಕೆಟಿಂಗ್ ಸರ್ ಈಗ ಎ ಪಿ ಎಂ ಸಿ ಒಳಗ ಅವರು ಬೆಂಬಲ ಬೆಲೆಗೆ ತಗೊಂತಾರೆ ಸರ್. ನಾನು ಜಾಸ್ತಿ ಬೆಳಿತೆ ಅಂದ್ರೆ ಕಳಿಸ್ತೇನೆ ಸರ್ ಸ್ವಲ್ಪ. ಮತ್ತೆ ಅವರು ಟಾರ್ಗೆಟ್ ಇರುತ್ತೆ ಸರ್, ಒಂದು ರೈತ 7.5 ಕ್ವಿಂಟಲ್ ಕೊಡಬೇಕು ಬೆಂಬಲ ಬೆಲೆಗೆ. 7.5 ಕ್ವಿಂಟಲ್ 7.5 ಕ್ವಿಂಟಲ್ ಕೊಡಬೇಕಂತೇಳಿ ಟಾರ್ಗೆಟ್ ಇಟ್ಟರೆ ಸರ್. ಬೆಂಬಲ ಬೆಲೆ ಅಂದ್ರೆ ಎಷ್ಟು ಇರ್ತದೆ? ಬೆಂಬಲ ಬೆಲೆ ಅಂದ್ರೆ ಮಾರ್ಕೆಟ್ಗಿಂತ ಸ್ವಲ್ಪ ಜಾಸ್ತಿ ಇರ್ತದೆ ಸರ್ ಅದು. ಮಾರ್ಕೆಟ್ಗಿಂತ ಈಗ ಅಮ್ಮಾಲಿ ದಲಾಲಿ ಏನು ನಾವು ಹಾಳು ಮಾಡ್ಕೊಂತವಲ್ಲ ಸರ್, ದಲಾಲಿ ಅಂಗಡಿಗೆ ಹೋದ ಅದು ಅಲ್ಲಿ ಉಳಿತೈತೆ ಸರ್. ಅಲ್ಲಿ ಅಮ್ಮಾಲಿ ದಲಾಲಿ ಮುರಿಯಂಗಲ್ ಸರ್, ಅವರು ನೇರವಾಗಿ ನಮ್ಮ ತೂಕದ ಕ್ವಾಂಟಿಟಿ ಮೇಲೆ ಅವರು ನೇರವಾಗಿ ನಮ್ಗೆ ಅವ್ರು ನಮ್ಗೆ ಅಕೌಂಟ್ಗೆ ದುಡ್ಡು ಹಾಕ್ತಾರೆ ಸರ್. ಅವ್ರು ಈಗ ನಿಮ್ಗೆ 7.5 ಕ್ವಿಂಟಲ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, 7.5 ಕ್ವಿಂಟಲ್ ಆಗಲಿಲ್ಲ ಅಂದ್ರೆ ಸರ್ ಇಲ್ಲಿ ದಲಾಲಿ ಅಂಗಡಿಗೆ ಕಳಿಸ್ಬಿಟ್ಟು ಸರ್. ಯಾಕೆ ಇಬ್ರು ರೈತರು ಸೇರಿ ಕೊಡುವುದಲ್ಲ ನೀವು ಒಟ್ಟಿಗೆ? ಕೊಡ್ಬೋದು ಸರ್, ಕೊಟ್ಟಿಲ್ಲ ಸರ್. ಈ ಸಲ ರೈತರ ಹೊಂದಾಣಿಕೆ ಇತ್ತಂದು ಕೊಡ್ಬೋದು ಸರ್, ಯಾಕಂದ್ರೆ ಒಂದ ಕ್ವಾಲಿಟಿ ಬೇಕಾಗತ್ತೆ ಸರ್. ಆ ಉದ್ದೇಶಕ್ಕೆ ಕೊಟ್ಟಿಲ್ಲ ಸರ್. ಅಂದ್ರೆ ಡಿಫ್ರೆಂಟ್ ಇರ್ತದ ಅಂದ್ರೆ ಒಬ್ಬ ರೈತರಿಂದ ಮತ್ತೊಬ್ಬ ರೈತರು ಬೆಳೆಯುವಂತ ತೊಗರಿ ಬೆಳೆ? ಹೌದು ಸರ್, ಯಾಕಂದ್ರೆ ಬೀಜ ನಾನು ಹಾಕಿದ್ದ ಅವ ಹಾಕಿರೋದಿಲ್ಲ ಸರ್, ತಳಿ ಬದ್ಲಿ ಹಾಕ್ಬಿಟ್ಟಿರ್ತಾನೆ ಸರ್. ಅದು ನಾನು ಹೈಬ್ರಿಡ್ ತಳಿ ಹಾಕಿದ್ರೆ ಅದು ಜವಾರಿ ತಳಿ ಹಾಕಿರ್ತಾನೆ ಸರ್. ಮತ್ತೆ ಇನ್ನೊಬ್ಬ ಒಟ್ಟ ಟೋಟಲಿ ಅದ ಸುಮಾರು ತಳಿಗಳದ ಸರ್ ತೊಗರಿ ಒಳಗೆ. ಈಗ ರಾಯಚೂರು ಕಡೆಗೆ ಹೋದ್ರೆ 4-5 ತಳಿ ಸಿಗ್ತಾವ ಸರ್, ಒಂದ್ ಗಿಡ ತಳಿ ಸಿಗ್ತೈತಿ, ಒಂದ್ ದೊಡ್ಡ ತಳಿ ಸಿಗ್ತೈತಿ. ಬಿಜಾಪುರ ಕಡೆ ಹೋದ್ರೆ ಮತ್ತೆ ಅಲ್ಲಿ 2-3 ತಳಿ ಸಿಗ್ತಾವ ಸರ್, ಆ ಟೈಪ್ ಅದ ಸರ್. ಹಂಗಾಗಿ ಯಾಕಂದ್ರೆ ಒಂದ ಕ್ವಾಲಿಟಿ ಆಗಲ್ಲ ಅನ್ನೋದಕ್ಕೆ ನಾವು ಎ ಪಿ ಎಂ ಸಿ ಕೊಟ್ಟಿಲ್ಲ ಸರ್, ಇಲ್ಲೇ ಡಲ್ ಅಂಗಡಿಗೆ ಕೊಟ್ಟಿಲ್ಲ ಸರ್ ಎಷ್ಟು ವರ್ಷ ಆದ್ರೂ. ತೊಗರಿಯ ಮೌಲ್ಯವರ್ಧನೆ ಚಟುವಟಿಕೆಗಳು ಏನಾದರೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಅಂದರೆ ನೀವೇ ಬೇಳೆ ಮಾಡಿ ಪಾಕೆಟ್ ಮಾಡಿ ಮಾರಾಟ ಮಾಡುವಂಥದ್ದು, ಈ ಥರದ್ದು ಏನಾದರೂ ಪ್ರಯೋಗಗಳು ನಿಮ್ಮಿಂದಾಗಲಿ ನಿಮ್ಮ ಭಾಗದಲ್ಲಿ ಯಾರಿಂದಲಾದರೂ ನಡೀತಾ ಇದೆಯಾ ಸರ್? ಇಲ್ಲಿ ಆ ಒಂದು ವಿಚಾರದಾಗ ಅಂದ್ರೆ ಸರ್, ಇದು ಇಲ್ಲಿ ಕೊಪ್ಪಳದಾಗ ಮಿಲ್ ಬರ್ಬೇಕು ಸರ್, ಗಾಳಿ ರೆಡಿ ಮಾಡ್ತಕ್ಕಂತ ಮಿಲ್ ಬಂತಂದ್ರೆ ಸರ್ ನಮ್ಗೆ ಅನುಕೂಲ ಆಗತ್ತೆ ಸರ್. ಆ ತರ ನಾವು ಮಾಡ್ಬೋದು ಸರ್, ಮಾಡಿದ್ರೆ ನಮ್ಗೆ ಅದು ಲಾಭದಾಯಕ ಅನ್ಸುತ್ತೆ ಸರ್. ಈಗ ಕೊಪ್ಪಳ ಏನ್ ಸರ್, ನಾವು ಗದಗ ಹೋಗ್ಬೇಕು ಸರ್, ಉಳ್ಕೋಟಿ ಒಳಗ ಐತೆ ಸರ್. ಅದು ಉಳ್ಕೋಟಿವರೆಗೆ ಒಯ್ಯಕ ಟ್ರಾನ್ಸ್ಪೋರ್ಟ್ ಚಾರ್ಜ್ ಬಹಳ ಬರ್ತದೆ ಸರ್. ಆ ಉದ್ದೇಶಕ್ಕೆ ನಾವು ಓದಿಲ್ಲ ಸರ್, ಬ್ಯಾಳಿ ಅದನ್ನ ಈಗ ಪ್ಯಾಕೆಟ್ ಮಾಡಿ ಪ್ಯಾಕೆಟ್ ಮಾರಿ ಮಾಡಿದ್ರೆ ಚಲೋ ಲಾಭ ಆಗತ್ತೆ ಸರ್ ನಮ್ಗೆ ಚಲೋ. ಈಗ ಅಲ್ಲಿವರೆಗೆ ತಾಳ್ಮೆ ನಮ್ಗೆ ಇರಂಗಿಲ್ಲ ಸರ್, ನಮ್ಗೆ ಈಗ ದುಡ್ಡು ಬೇಕು, ಈಗ ಏನೋ ಖರ್ಚು ಇರ್ತಾವು, ಈಗ ಸಾಲ ಮಾಡ್ಕೊಂಡಿರ್ತಾವು. ಆ ಉದ್ದೇಶಕ್ಕೆ ಬ್ಯಾಳಿ ಪ್ಯಾಕೆಟ್ ಮಾಡಿ ಮಾರೋವರೆಗೆ ತಡ್ಕೊಂಡು ತಾಳ್ಮೆ ಇರಂಗಿಲ್ಲ ಸರ್ ನಮ್ಮ ಹತ್ರ. ಹಂಗಾಗಿ ನಾವು ಕಾಳನ್ನ ಕೊಟ್ಬಿಡ್ತೀವಿ ಸರ್. ಈಗ ಸಾಮಾನ್ಯ ಒಂದು ಸಣ್ಣ ಬಡ ಕುಟುಂಬ ಒಂದು ಎಕರೆಯಲ್ಲಿ ತೊಗರೆ ಬೆಳೆ ಬೆಳೆದು ಇನ್ನೊಂದೇನೋ ಬೆಳೆದು ಜೀವನ ಮಾಡೋದು ಕಷ್ಟ. ಇದಲ್ದೇನೆ ನೀವು ಬೇರೆ ಏನೇನು ಕೆಲಸಕ್ಕೆ ಎಲ್ಲ ಹೋಗ್ತೀರಿ ಹೊರಗಡೆ? ಕೂಲಿ ಹೋಗ್ತೀವಿ ಸರ್. ಅದು ಇಲ್ಲ ಅಂತಂದ್ರೆ ಮತ್ತೆ ಈಗ ಕೆಲವೊಂದು ಇವು ಸೀಲ್ಸ್ ಏರಿಯಾ ಸರ್ ನಮ್ದು, ಇಲ್ಲಿ ಕ್ರಾಸಿಂಗ್ ಮಾಡೋಕೆ ಕರೀತಾರೆ ಸರ್ ರೈತರು, ಆರ್ಡರ್ ಕೊಡೋಕೆ ಕರೀತಾರೆ ಸರ್. ಬೆಳಗ್ಗೆ ಟೈಮಲ್ಲಿ ಪಾಲಿನೇಷನ್ ಮಾಡ್ತಾರೆ ಸರ್, ಕಲ್ಲಂಗಡಿ ಆಮೇಲೆ ಚಿಲ್ಲಿ ಆಮೇಲೆ ಟೊಮ್ಯಾಟೊ ಆಮೇಲೆ ಇಂಥವೆಲ್ಲ ಬೆಳೀತಾರೆ ಸರ್ ಇಲ್ಲಿ ರೈತರು. ಅವ್ರಿಗೆ ಬೆಳಗ್ಗೆ ಟೈಮ್ನಾಗ ಪೌಡರ್ ಕೊಡೋಕೆ ಬೆಳಗ್ಗೆ 6:30 8:00-9:00 ತಂದ್ರೂ ಕೂಲಿ ಮಾಡಕ್ ಹೋಗು ಸರ್. ಮತ್ತೆ ಮನೆ ಕೆಲಸ ಇದ್ರೆ ಮನೆಗೆ ಮಾಡ್ಕೊಂತ ಸರ್, ಇಂಥವೆಲ್ಲ ನಡೀತದೆ ಸರ್. ಈಗ ನಮ್ಮ ಹೊಲದಾಗ ಕಡಿಮೆ ಆತಂದ್ರೆ ಕೆಲಸ ಕೂಲಿಗೆ ಹೋಗ್ಬೋದು ಸರ್. ಅಂದ್ರೆ ಸಣ್ಣ ಹಿಡುವಳಿದಾರರು ತಮ್ಮ ಕೃಷಿಯ ಮೇಲೆ ಜೀವನ ನಡೆಸೋದು ಕಷ್ಟ ಆಗ್ತದೆ. ಕೃಷಿ ಕೂಲಿ ಕಾರ್ಮಿಕರಾಗಿಯೂ ಕೆಲಸ ಮಾಡಬೇಕಾಗ್ತದೆ, ಹಾಗೆ ಸ್ವಲ್ಪ ಆರ್ಥಿಕತೆಯನ್ನ ಬ್ಯಾಲೆನ್ಸ್ ಮಾಡಬಹುದು. ಈಗ ನಿಮ್ಮ ಕುಟುಂಬದಲ್ಲಿ ಮಹಿಳೆಯರು ಕೃಷಿಯಲ್ಲಿ ಏನೆಲ್ಲ ಪಾತ್ರ ವಹಿಸ್ತಾರೆ? ಸರ್ ನನ್ನ ಜೊತೆಗೆ ನಾನು ಹೆಂಡತಿ ನಾನು ಇಬ್ರು ಸರ್, ಈಗ ನಾವು ಇರೋದು ಇಬ್ರು ಜೊತೆಗೆ ನಾವು ಹೊಲದಾಗ ಕಳೆ ತೆಗಿತೀವಿ ಸರ್. ಕಳೆ ತೆಗಿಯೋದ್ ಮುಗ್ದಿಂದ ಮತ್ತೆ ಏನ್ರ ಗೊಬ್ಬರ ಹಾಕದಿದ್ರು ಗೊಬ್ಬರ ಹಾಕ್ತಿವಿ, ಆಮೇಲೆ ತಮ್ಮ ತೊಗರಿ ಒಳಗೆ ಏನಾರು ಕೆಲ್ಸ ಇದ್ರೆ ಕಟಾವಿಗೆ ಬಂದಾಗ ಕಟಾವ್ ಮಾಡ್ಕೊಂತೀವಿ ಸರ್. ನಾವು ಕೂಲರ್ ನಚ್ಚಲ್ ಸರ್ ನಾವು ಜಾಸ್ತಿ, ಆಮೇಲೆ ಕಟಾವ್ ಮಾಡ್ಕೊಂಡ್ ಸರ್ ಮಿಷಿನ್ಗೆ ಹಾಕ್ಸ್ಬೇಕಾದ್ರೆ ಒಂದಷ್ಟು ಕೂಲರ್ ನಚ್ತೀವಿ ಸರ್. ತೊಗರಿ ಮಿಷಿನ್ಗೆ ಹಾಕ್ಸ್ಬೇಕಾದ್ರೆ ಕೂಲರ್ ನಚ್ತೀವಿ, ಆಮೇಲೆ ನಾವು ಕೂಲರ್ನ ಹಚ್ಚೋ ಪೊಸಿಷನ್ ಬಂದಾಗ ಅಷ್ಟೇ ಹಚ್ತೀವಿ ಸರ್, ಉಲ್ಟಾ ನಾವು ಮಾಡ್ಕೊಂತೀವಿ ಸರ್. ಮತ್ತೆ ನಮ್ಗೆ ಎಲ್ಲ ಹೊಲದಾಗ ಮನ್ಯಾಗ ಕೆಲ್ಸ ಇಲ್ಲ ಅಂದ್ರೆ ಮತ್ತೆ ಕೂಲಿ ಯಾರು ಕರೆದ್ರೆ ಹೋಗಿ ನಮ್ಮ ಹೆಂಡತಿನ ಕೂಲಿ ಹೋಗ್ತಾವ ಸರ್, ಕ್ರಾಸಿಂಗ್ ಮಾಡಕ್ ಹೋಗ್ತಾಳ ಸರ್, ಹಾಕಿ ಕಲ್ಲಂಗಡಿ ಕ್ರಾಸಿಂಗ್ ಮಾಡ್ತಾಳ ಸರ್, ಆಮೇಲೆ ಚಿಲ್ಲಿ ಕ್ರಾಸಿಂಗ್ ಮಾಡ್ತಾಳ್ರಿ, ಟಮಾಟೋ ಕ್ರಾಸಿಂಗ್ ಮಾಡ್ತಾಳ್ರಿ, ಎಲ್ಲ ಕ್ರಾಸಿಂಗ್ ಗೊತ್ತದ ಮಾಡ್ತಾಳ ಸರ್ ಹಾಕಿ ಮಾಡ್ತಾಳ. ಒಳ್ಳೇದು ಸೋಮಣ್ಣ ಗೋನಾಳ್ ಅವರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಇದುವರೆಗೆ ಭಾಗವಹಿಸಿ ತೊಗರಿ ಬೆಳೆ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತೊಗರಿ ಬೆಳೆ ಅನುಭವ ಕುರಿತು ಸೋಮಣ್ಣ ಗೋನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ರೈತ ಮಿತ್ರರೇ, ಇದೀಗ ಕೇಳಿ ಹವಾಮಾನ ವರದಿಯನ್ನು ಶಾಂತಪ್ಪ ದುತ್ತರಗಾವಿ ಅವರಿಂದ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾವಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ನಾನು ಬಳ್ಳಾರಿ ಒಂದು ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಇನ್ನೇನು ಮುಂಗಾರು ಹಂಗಾಮ ಪ್ರಾರಂಭ ಆಗುವ ಸಮೀಪದಲ್ಲಿದ್ದೇವೆ. ಸೊ ಇನ್ನೂ ಒಂದೇನಪ್ಪಾ ಅಂತಂದ್ರೆ ಸುಮಾರು ಒಂದು ವಾರದ ನಂತರ ಅಥವಾ ಜೂನ್ ಮೊದಲನೇ ವಾರದಲ್ಲಿ ನಮಗೆ ಮುಂಗಾರಿನ ಮಳೆ ಬರುವ ಎಲ್ಲ ಸಾಧ್ಯತೆಗಳಿದಾವೆ. ಅಂದ್ರೆ ತಮಗೆಲ್ಲ ಗೊತ್ತಿದೆ, ಮೊದಲನೇ ವಾರದ ಪ್ರಾರಂಭದಲ್ಲೇನೇ ನಮ್ಮ ಭಾಗದಲ್ಲಿ ಆ ಒಂದು ಮಳೆಯ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ಅಂದ್ರೆ ಈ ಒಂದು ವಾರದಲ್ಲಿ ನಮ್ಗೆ ಸಾಧಾರಣದಿಂದ ಮಧ್ಯಮದವರೆಗೆ ಅಲ್ಲಲ್ಲಿ ಗುಡುಗು ಬಿರುಗಾಳಿ ಸಮೇತ ಮಿಂಚಿನ ಸಮೇತ ನಮಗೆ ಮಳೆ ಬರುವ ಸಾಧ್ಯತೆಗಳಿದಾವೆ. ಇದರ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು. ಮುಖ್ಯವಾಗಿ ಈ ಒಂದು ಮಳೆಯನ್ನ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಿದ್ದ ನೀರನ್ನ ಭೂಮಿಯಲ್ಲಿ ಇಂಗುವ ಹಾಗೆ ಒಂದಿಷ್ಟು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಾಗುತ್ತೆ. ನಾವ್ ಏನ್ ಮಾಡ್ಬೇಕು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದನ್ನಾಗಲಿ ಅಥವಾ ತಮ್ಮ ಹೊಲದಲ್ಲಿ ಬಿದ್ದ ನೀರನ್ನ ಅದು ಹರಿದು ಹೊರಗಡೆ ಹೋಗದಂತೆ ತಮ್ಮ ಹೊಲದಲ್ಲಿ ಎಂಗುವ ಹಾಗೆ ಮಾಡ್ಕೋಬೇಕು. ಅದನ್ನ ನಾವು ಕೃಷಿ ಹೊಂಡಗಳಲ್ಲಿ ಶೇಖರಿಸಿಟ್ಟುಕೊಳ್ಳೋದಾಗಲಿ ಮತ್ತು ಮೇವಿನ ಬೆಳೆಗಳನ್ನ ಬೆಳೆಯುವುದಾಗಲಿ ಈ ರೀತಿ ನಾವು ಚಟುವಟಿಕೆಗಳನ್ನ ಕೈಗೊಳ್ಳಬೇಕಾಗತ್ತೆ. ಹಾಗೇನೆ ನಾವು ಈ ಒಂದು ಒಳ್ಳೆ ಮಳೆ ಆಲ್ರೆಡಿ ತುಂಬಾ ಕಡೆ ಒಳ್ಳೆ ಮಳೆ ಬರ್ತಾ ಇದೆ. ಇನ್ನೂ ಮಳೆ ಬಂದ್ರೂ ಸಹ ನಾವು ಭೂಮಿಯನ್ನ ತಯಾರ್ ಮಾಡಿ ಇಟ್ಕೊಳ್ಳಿಕ್ಕೆ ತುಂಬಾ ಸಹಕಾರಿ ಆಗ್ತೈತೆ. ಸೊ ಆ ಒಂದು ಭೂಮಿಯನ್ನ ತಯಾರ್ ಮಾಡಿ ಇಟ್ಕೊಳ್ಳೋದಲ್ಲಿ ಅಂತಂತಂದ್ರೆ ನಾವು ಮುಖ್ಯವಾಗಿ ಪೋಷಕಾಂಶಗಳನ್ನ ಒದಗಿಸಲಿಕ್ಕೆ ಗೊಬ್ಬರವನ್ನ ಹಾಕ್ತಾ ಇರ್ತೀವಿ. ತಿಪ್ಪೆ ಗೊಬ್ಬರವಾಗಲಿ ಕಾಂಪೋಸ್ಟ್ ಗೊಬ್ಬರವನ್ನಾಗಲಿ ಈ ರೀತಿ ಒಂದು ಗೊಬ್ಬರವನ್ನ ಹಾಕಿದ ಮೇಲೆ ನಾವು ಸಾಮಾನ್ಯವಾಗಿ ಆ ಬಿತ್ತುವುದಕ್ಕಿಂತ 15-20 ದಿವಸದ ಮುಂಚೆನೆ ನಾವು ಈ ಗೊಬ್ಬರಗಳನ್ನ ಭೂಮಿಗೆ ಸೇರಿಸಬೇಕಾಗತ್ತೆ. ಆದ್ದರಿಂದ ಇವಾಗ್ಲೇನೆ ತಾವು ಈ ತಿಪ್ಪೆ ಗೊಬ್ಬರವನ್ನು ಹಾಕಿ 2-3 ಸಲ ಹರಿಗೆ ಅಂದ್ರೆ ಚೆನ್ನಾಗಿ ಮಣ್ಣಿನಲ್ಲಿ ಸೇರಿಸಿಕೊಳ್ಳುವ ಹಾಗೆ ಮಾಡಿ ಹೊಲವನ್ನ ಹದ ಮಾಡಿ ಇಟ್ಕೊಳ್ಬೇಕು. ಯಾಕಂತಂದ್ರೆ ಅದು ಚೆನ್ನಾಗಿ ಆಯ್ತಂದ್ರೆ ಕೊಳಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಒಂದು ತಾವು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು. ಆಮೇಲೆ ಒಡ್ಡು ರಿಪೇರಿಗಳನ್ನ ಮಾಡಿಕೊಳ್ಳೋದಾಗಲಿ ಬೀಜ ಗೊಬ್ಬರಗಳನ್ನ ತಯಾರಿಸಿಕೊಟ್ಕೊಳ್ರಿ. ಯಾಕಂದ್ರೆ ನಮ್ಗೆ ಒಂದು ವಾಡಿಕೆ ಮಳೆಗಿಂತ ಈ ಒಂದು ಮುಂಗಾರಿನ ಹಂಗಾಮಿನಲ್ಲಿ ಅಂದ್ರೆ ಜೂನ್ ಲಿಂದ ಸೆಪ್ಟೆಂಬರ್ದವರೆಗೂ ನಮ್ಗೆ ಸಾಮಾನ್ಯಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಗಳಿದಾವೆ. ಸೊ ಆದ್ದರಿಂದ ತಾವು ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ಬಿತ್ತಲಿಕ್ಕೆ ಏನೇನ್ ಬೇಕೋ ಅದನ್ನ ರೆಡಿ ಮಾಡಿ ಇಟ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿಕ್ ಇಷ್ಟಪಡ್ತಿದ್ದೇನೆ. ಹಾಗೇನೆ ರೈತ ಬಂಧುವರು, ಈ ಒಂದು ಪ್ರಾರಂಭದಲ್ಲಿ ನಮ್ಗೆ ಸ್ವಲ್ಪ ಗಾಳಿಯ ವೇಗವು ಸುಮಾರು 10-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಬೀಸುವ ಸಾಧ್ಯತೆ ಇದೆ. ಹಾಗೇನೆ ಅತಿ ಉಷ್ಣಾಂಶದಲ್ಲಿ ಸುಮಾರು ತುಂಬಾನೇ ಕಡಿಮೆ ಆಗ್ತಾ ಇದೆ. ಅಂದ್ರೆ ಸುಮಾರು 30-31 ಡಿಗ್ರಿ ಸೆಲ್ಸಿಯಸ್ ವರೆಗೆ ಮಾತ್ರ ನಮಗೆ ಅತಿ ಉಷ್ಣಾಂಶ ದಾಖಲಾಗ್ತೈತಿ. ಹಾಗೇನೆ ಕಡಿಮೆ ಉಷ್ಣಾಂಶದಲ್ಲಿ ಸುಮಾರು 20-22 ಡಿಗ್ರಿ ಸೆಲ್ಸಿಯಸ್ ವರೆಗೂ ನಮಗೆ ಕಡಿಮೆ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ. ಹಾಗೇನೆ ಆರ್ದ್ರತೆಯು ಗಾಳಿಯಲ್ಲಿ ತೇವಾಂಶದ ಪ್ರಮಾಣ ಸುಮಾರು 70-75 ಕೆಲವೊಂದು ಸಲ 80% ನಮಗೆ ಗಾಳಿಯಲ್ಲಿ ತೇವಾಂಶದ ಆರ್ದ್ರತೆಯನ್ನ ನಮ್ಗೆ ನೋಡ್ಲಿಕ್ಕೆ ಸಿಗ್ತೈತಿ. ಹಾಗೇನೆ ಈ ಮುಂಗಾರಿನ ಹಂಗಾಮಿನಲ್ಲಿ ನಾವು ಯಾವ ರೀತಿ ಒಂದು ಬೆಳೆಗಳನ್ನ ಬೆಳಿಬೇಕಪ್ಪ ಅಂತಂದ್ರೆ ಮುಖ್ಯವಾಗಿ ಹೆಸರನ್ನ ತಾವು ಮೇ ಕೊನೆಯ ವಾರದಲ್ಲಿ ಬಿತ್ತನೆ ಮಾಡಬಹುದು, ಹತ್ತಿಯನ್ನ ಮಾಡಬಹುದು ಮತ್ತು ಸೋಯಾಬೀನ್ ಅನ್ನ ಬಿತ್ತನೆ ಮಾಡಬಹುದು, ಮೆಕ್ಕೆಜೋಳ, ಆಮೇಲೆ ಏನಪ್ಪಾ ಅಂತಂದ್ರೆ ಸಜ್ಜೆ. ಸೊ ಈ ರೀತಿ ಬೆಳೆಗಳನ್ನ ತಾವು ಬಿತ್ತಲಿಕ್ಕೆ ಮೇ ಕೊನೆ ವಾರ ಅಥವಾ ಜೂನ್ ಒಂದನೇ ವಾರದಲ್ಲಿ ಅಂದ್ರೆ ಬಿತ್ತನೆಗೆ ಬೇಕಾಗುವ ಹಸಿಯಾದ ಒಂದು ಮಳೆ ಆದ ತಕ್ಷಣ ತಾವು ಬಿತ್ತನೆ ಕಾರ್ಯವನ್ನ ಕೈಗೊಳ್ಳಬಹುದು. ಆಮೇಲೆ ಈ ಬಿತ್ತುವುದಕ್ಕಿಂತ ಮುಂಚೆ ತಮ್ಮ ಹತ್ತಿರದ ಒಂದು ಕೃಷಿ ಕೇಂದ್ರಕ್ಕಾಗಲಿ ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕಿಸಿ ಅದಕ್ಕೆ ಬೇಕಾದ ಬೀಜೋಪಚಾರವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಪ್ರತಿಯೊಂದು ಬೆಳೆಗೂ ನಾವು ಕೆಲವೊಂದು ಬೀಜೋಪಚಾರಗಳನ್ನು ಮಾಡಿ ಬಿತ್ತನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬರ ನಿರೋಧಕ ಶಕ್ತಿಯಾಗಲಿ ಅಥವಾ ರೋಗ ತಡೆ ಹಿಡಿದುಕೊಳ್ಳುವಂತ ಶಕ್ತಿಯನ್ನಾಗಲಿ ನಮ್ಗೆ ಪೂರೈಕೆ ಮಾಡಿದಂತಾಗತ್ತೆ. ಆದ್ದರಿಂದ ಆದಷ್ಟು ಮಟ್ಟಿಗೆ ತಾವು ಹತ್ತಿರದ ಒಂದು ವಿಜ್ಞಾನಿಗಳನ್ನ ಸಂಪರ್ಕಿಸಿ ಆ ಒಂದು ಬೀಜೋಪಚಾರ ಮಾಡುವ ಕಾರ್ಯವನ್ನ ತಾವು ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ತೊಗರಿ ಬಿತ್ತನೆಗೆ ತಾವು ಈಗಲೇ ಬಿತ್ತನೆಗೆ ಹೋಗ್ಬಾರ್ದು. ಇನ್ನೂ ಸುಮಾರು ನಮಗೆ ಜೂನ್ ಕೊನೆಯ ವಾರದಲ್ಲಾಗಲಿ ಜುಲೈ ಮೊದಲನೇ ವಾರದಲ್ಲಿ ನಾವು ತೊಗರಿ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಬಹುದು. ಹಾಗೇನೆ ಅದಕ್ಕೆ ತೊಗರಿ ಬಿತ್ತಲಿಕ್ಕೆ ಬೇಕಾಗುವಂತಹ ಸಿಫಾರಿತ ತಳಿಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ರಾಯಚೂರಿನಲ್ಲಿ ಲಭ್ಯವಿದಾವೆ. ಎರಡ್ ಮೂರು ತರದ ತಳಿಗಳು ಒಣ ಬೇಸಾಯಕ್ಕಾಗ್ಲಿ ಅಥವಾ ನೀರು ಲಭ್ಯ ಇತ್ತಂದ್ರೆ ಯಾವ ರೀತಿ ನಾವು ತಳಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅನ್ನೋದ್ರ ಬಗ್ಗೆ ಕೆಲವೊಂದು ಒಳ್ಳೆ ಸಿಫಾರಿತ ತಳಿಗಳಿದಾವೆ. ತಾವು ಆ ತಳಿಗಳನ್ನ ತೆಗೆದುಕೊಂಡು ಬಿತ್ತನೆಗೆ ಉಪಯೋಗ ಮಾಡ್ಕೋಬಹುದು. ಹಾಗೇನೆ ಹೆಚ್ಚಿನ ಒಂದು ಈ ಮಾಹಿತಿಗೆ ಹವಾಮಾನದ ಮಾಹಿತಿಗಾಗಲಿ ಮತ್ತು ಕೃಷಿ ಸಲಹೆಗಳನ್ನ ತಾವು ನೋಡ್ಲಿಕ್ಕೆ ಮೇಘದೂತ್ ಮೊಬೈಲ್ ಆ್ಯಪ್ ಆಗ್ತಿದೆ, ಅದನ್ನ ತಾವು ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನ ಮಾಡಿಕೊಂಡು ತಾವ್ ಏನ್ ಮಾಡೋಕಪ್ಪ ಅಂತಂದ್ರೆ ಅವಾಗವಾಗ ತಮ್ಮ ಭಾಷೆಯಲ್ಲೇನೆ ಆ ಒಂದು ಹವಾಮಾನದ ಮಳೆ ಮುನ್ಸೂಚನೆಯನ್ನಾಗಲಿ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ತಾವು ವಿವರವಾದ ಮಾಹಿತಿಯನ್ನ ಮೇಘದೂತ್ ಮೊಬೈಲ್ ಆ್ಯಪ್ ಅಲ್ಲಿ ಪಡೆದುಕೊಳ್ಬಹುದು. ಕೊನೆಯದಾಗಿ ರೈತ ಬಾಂಧವರೇ, ಮುಖ್ಯವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಈ ಒಂದು ಮುಂಬರುವ ಮುಂಗಾರಿನ ಹಂಗಾಮಿನಲ್ಲಿ ನಮಗೆ ಒಳ್ಳೆ ಮಳೆ ಬರುವ ಸಾಧ್ಯತೆಗಳು ಇರುವುದರಿಂದ ಆಮೇಲೆ ಮುಂದಿನ ಒಂದು ವಾರದಲ್ಲಿಯೂ ನಮಗೆ ಪೂರ್ವ ಮುಂಗಾರು ಮಳೆ ಅಂದ್ರೆ ಬೇಸಿಗೆ ಮಳೆಯು ಆಗುವ ಎಲ್ಲ ಲಕ್ಷಣಗಳು ಇರುವುದರಿಂದ ಭೂಮಿಯನ್ನ ರೆಡಿ ಮಾಡಿಟ್ಕೊಳ್ಳಿ, ಆಮೇಲೆ ಬಿತ್ತನೆಗೆ ಬೇಕಾಗುವ ಎಲ್ಲ ಸಲಕರಣೆಗಳನ್ನ ತಯಾರಿಸಿಟ್ಟುಕೊಳ್ಬೇಕಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ವಿಷದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶವಿದು ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ಇದುವರೆಗೆ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಕೇಳಿದಿರಿ. ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ಮಾವಿನ ಹಣ್ಣನ್ನ ಹಣ್ಣುಗಳ ರಾಜ ಅಂತಾನ ಹೇಳ್ತಾರೆ. ನಮ್ಮಲ್ಲಿ ಹೆಚ್ಚಾನ ಹೆಚ್ಚು ಬೇಮಿಷ ಮತ್ತೆ ಕೇಸರ್ ಮಾವಿನ ಹಣ್ಣನ್ನ ಜಾಸ್ತಿ ಬೆಳೀತಾರೆ. ಮಾವಿನ ಹಣ್ಣು ಒಂದು ಪೌಷ್ಟಿಕ ಭರಿತ ಹಣ್ಣು ಅಂತಾನೆ ಹೇಳ್ಬೋದು. ಇದರಲ್ಲಿ ಬೇರೆ ಒಂದು ಹಣ್ಣನ್ನ ಕಂಪೇರ್ ಮಾಡಿ ನೋಡಿದಾಗ ಇದರಲ್ಲಿ 4,800 ಆಯುವಷ್ಟು ವಿಟಮಿನ್ ಎ ಇರೋದ್ರಿಂದ ಇದು ಒಂದು ಕಣ್ಣುಗಳ ಆರೋಗ್ಯಕ್ಕೆ ಬಹಳ ಸೂಕ್ತವಾದ ಆಹಾರ ಅಂತಾನೆ ಹೇಳ್ಬೋದು. ಒಂದು ಕಬ್ಬಿಣದ ಅಂಶ ಬೇರೆ ಹಣ್ಣಕ್ಕಿಂತ ಹೆಚ್ಚಾಗಿದೆ. ಒಂದು 60 ಗ್ರಾಂನಷ್ಟು ಹಣ್ಣನ್ನ ನಾವು ತಿಂದಾಗ ನಮಗೆ ಮಿನಿಮಮ್ 16-20 mg ಹಣ್ಣಲ್ಲಿ ವಿಟಮಿನ್ ಸಿ ಸಿಗುತ್ತೆ. ಸೀಸನ್ ಇಲ್ದಾಗೂ ಸಹ ನಾವು ಇದನ್ನ ಮೌಲ್ಯವರ್ಧಿತ ಪದಾರ್ಥಗಳ ಮುಖಾಂತರ ಉಳಿಸ್ಕೋಬಹುದು. ಮಾವಿನ ಹಣ್ಣನ್ನ ಮಾವಿನಕಾಯಿ ಹಂತದಲ್ಲೂ ಸಹ ಸಂಸ್ಕರಣೆ ಮಾಡಬಹುದು ಮತ್ತು ಹಣ್ಣಿನ ರಸ ಸಹ ಸಂಸ್ಕರಣೆ ಮಾಡುದು. ಆಮ್ಚೂರ್ ಪೌಡರ್ ಅನ್ನ ನಾವು ಕಾಯಿ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಮತ್ತು ಸಿಪ್ಪೆ ತೆಗಿಲಾರ್ದೆ ಮಾಡಬಹುದು. ಮಾವಿನಕಾಯಿಯನ್ನ ಮೊದಲು ಸ್ವಚ್ಛ ಮಾಡ್ಕೋಬೇಕು, ನಂತರ ಅದನ್ನ ಹೋಳುಗಳ ಆಕಾರದಲ್ಲಿ ಕಟ್ ಮಾಡಿ ಅದನ್ನ 5-6 ನಿಮಿಷ ಉಪ್ಪಿನ ದ್ರಾವಣದಲ್ಲಿ ನೆನೆಸಿ ನಂತರ ಅದನ್ನ ಬಿಸಿಲಲ್ಲಿ ಅಥವಾ ಸೋಲಾರ್ ಡ್ರೈಯರ್ ಅಲ್ಲಿ ಒಣಗಿಸಿ ಆ ಒಂದು ಮಾವಿನಕಾಯಿ ಪೀಸ್ಗಳನ್ನ ನಾವು ವರ್ಷಾನಿಡಿ ನಾವು ಶೇಖರಿಸಿ ಇಡ್ಬೋದು. ಮಾವಿನಕಾಯಿ ಉಪ್ಪಿನಕಾಯಿನೂ ಸಹ ಮಾಡ್ಬೋದು. ಆ ಮಾವಿನ ಹಣ್ಣನ್ನು ಅನೇಕ ರೀತಿ ಒಂದು ಪದಾರ್ಥಗಳ ಮುಖಾಂತರ ನಾವು ಶೇಖರಿಸಿ ಇಡ್ಬೋದು. ಮೊದಲನೇದಾಗಿ ಅತಿ ಹೆಚ್ಚು ಸಂಸ್ಕರಣೆ ಪದಾರ್ಥ ಅಂದ್ರೆ ಮಾವಿನ ಹಣ್ಣಿನ ಜಾಮ್. ಬರೀ ಒಂದೇ ಹಣ್ಣಿನಿಂದನ ಸಹ ಜಾಮ್ ಅನ್ನ ಮಾಡ್ಬೋದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳಂದ್ರೆ ಮಾವಿನ ಹಣ್ಣು 1 kg, ಸಕ್ಕರೆ 700 g, ನಿಂಬೆ ಉಪ್ಪು ಅಂತಾನೆ ಹೇಳ್ತೀವಿ 2 g, ಈ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ 1.5 g. ಈ ಚೆನ್ನಾಗಿದ್ದ ಮಾವಿನ ಹಣ್ಣಿನ ತಿರಳನ್ನು ತೆಗೆದ್ಬಿಟ್ಟು ತೆಳುವಾದ ಬಟ್ಟೆಯಲ್ಲಿ ಅಥವಾ ಒಂದು ಸಾಣಿಗೆಯಿಂದ ನಾವು ಸೋಸ್ಬೇಕು. ಶಿಫಾರಸು ಮಾಡಿದ ಸಕ್ಕರೆಯನ್ನ ಸೇರಿಸ್ಬಿಟ್ಟು ಮಂದ ಉರಿಯಲ್ಲಿ ಕಾಯಿಸ್ಬೇಕು. ಈಗ ಕಾಯಿಸಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಸ್ವಲ್ಪ ನಿಂಬೆ ಉಪ್ಪನ್ನು ಸೇರಿಸ್ಬೇಕು. ನಿಂಬೆ ಉಪ್ಪು ಸೇರಿಸಿದಾಗ ಅದು ಜಾಮಿನ ಹದಕ್ಕೆ ಬರುತ್ತೆ. ಸಕ್ಕರೆ ಪಾಕದಲ್ಲಿ ಹೆಂಗೆ ನಾವು ಒಂದೆಳೆ ತೆಗಿತೀವಿ ಅದೇ ರೀತಿ ಒಂದು ಪದರ್ನ ಅಂತ ಬಂದಾಗ ಚಮಚದಿಂದ ನಾವು ಮಿಶ್ರಣವನ್ನ ಕೆಳಗೆ ಬೀಳಿಸಿದಾಗ ಅದು ವಿ ಆಕಾರದಲ್ಲಿ ಬೀಳ್ಬೇಕು. ಅವಾಗ ಜಾಮ್ ಹದ ಬಂದಿದೆ ಅಂತ ಅರ್ಥ. ಬಿಸಿ ಇರುವಾಗಲೇ ಒಂದು ಸ್ವಚ್ಛವಾದ ಬಟ್ಟಲಲ್ಲಿ ಹಾಕಿ ಶೇಖರಿಸಿ ಇಡ್ಬೋದು. ಯಾವುದೇ ಪ್ರಿಸರ್ವೇಟಿವ್ ನಾವು ಆಹಾರದಲ್ಲಿ ಸೇರಿಸಿದಾಗ

ಸಾಯ